ನೀವು ಈಟ ಯಾಕಂದ್ರೆ ಕಂಡಾಪ್ಟ ಮಾಲ್ ತೆಗಿರತ್ತಾರೆ ಸರ್, ತೆಗೆದ್ರೆ ಅದೇನು ಖರ್ಚು ಮಾಡತ್ರಿ. ಈಗ ನಾವು ಮಣುಕ್ ಮಾಡ್ಬೇಕಾದ್ರೆ ಈಗ ಕಂಡಾಪ್ಟ ಖರ್ಚು ರೀ ಅದು. ಇನ್ ಲೇಬರು ಅವನು ಇದು ಹಾಕು, ರ್ಯಾಕಿಗೆ ಹಾಕಬೇಕು, ತಿಕ್ಕಿಸ್ಬೇಕು, ಎಲ್ಲ ಮಣುಕ್ ತಯಾರಾಗಬೇಕಾದ್ರೆ ಮೊದಲು ಎಟ್ ನಾವು ಖರ್ಚು ಹಚ್ಚಿ ಕಾಯಿ ಬೆಳೆಸಿರ್ತೀವ್ರಿ, ಅಟ್ ಅದು ಈಗ ಬರ್ತೈತ್ರಿ. ಇದ್ರದ್ದು ಏನಿಲ್ಲ ಸರ್, ರುಚಿ ಶುಗರ್ ನೋಡ್ತಾರ್ರಿ, 22-23 ಬರ್ತಾನೆ ಚಟ್ನಿ ಹೇಳ್ಬಿಡ್ತಾರೆ ಇಂಥ ಡೇಟಿಂಗ್ ಮಾಡೋದತ್ತೇಳಿ. ಅವತ್ತು ನಾವು ಮಾಡಿ ಗಾಡಿ ಹೇರ್ಕೊಟ್ ಬಿಡಿದ್ರು ಸರ್, ನಮ್ಮ ಕಾಟ ಮನೆಗೆ ಬರ್ತೈತಿ, ಅದ್ರ ಮ್ಯಾಲ ಪೇಮೆಂಟ್ ರೀ. ಇದೇನು ನಮಗೆ ಅಂತ್ರಿ ಅನಿಸಿಲ್ರಿ ಸರ್. ಅದು ಇಳುವರಿ ಹಚ್ಚಿ ಕಾಣಬಹುದು ರೀ ಹೊರಗೆ ನೋಡಕ್ಕ, ಹಿಂದೆ ಅದ್ರ ಖರ್ಚು ತೆಗೆದ್ರೆ ಇದ್ರ ಸೇಮ್ ಬಿಡ್ತೈತಿ ಸರ್. ಮತ್ತೆ ಅದಕ್ಕೆ ಹಾಕೋದು ಹೊಟ್ಟಿಗೆ ಪ್ರತಿ ವರ್ಷ ತಿಪ್ಪಿಗೊಬ್ರು ಬೇಕು ಸರ್. ಅದಕ್ಕೆ ಇದಕ್ಕೆ ಬರ್ಲಿಕ್ಕೂ ಹೇಳಿ ಸರ್, ಏನೋ ನಾವು ಇದು DAP ಯಾವ್ದ ನಾವು ಸಾವಯವಕ್ಕೆ ಯಾವ ಗೊಬ್ಬರ ಹಾಕಿದ್ರು ಸರ್ ಅದ್ರ ಮ್ಯಾಲ ಕಾಯಿತಿರ್ತೈತ್ರಿ. ಅದ ಹಂಗಿಲ್ರಿ, ತಿಪ್ಪಿ ಗೊಬ್ಬರ ಹಾಕಲಿ ಆ ವರ್ಷ ಕಾಯಿನ ಆಗುದಿಲ್ರಿ, ಕಮ್ಮಿ ಆಗಿಬಿಡತ್ತಿ, ಅದಕ್ಕೆ ಇಳುವರಿ ಕಮ್ಮಿ ಆಕತ್ರಿ. ಅದಕ್ಕೆ ಬಹಳ ಮೇಯಿಸ್ಬೇಕ್ರಿ, ಬಹಳ ಮೇಯಿಸಿದಾಗ ಕಾಯಿ ಕೊಡ್ತೈತ್ರಿ. ಇಲ್ಲಿ ಅಂದ್ರೆ ನಾವು ಹಾಕೋದು ಅಷ್ಟು ಮಾಡಿದ್ರೆ ಅಷ್ಟು ಆಗುದಿಲ್ರಿ. ಇದಕ್ಕೆ ನಾವು ಕಮ್ಮಿ ಹಾಕಿದ್ರು ಬರಟ್ ಬರತ್ತೆ ಸರ್. ಅದಕ್ಕಾಗಿ ನಮಗೆ ಇದು ಇಷ್ಟು ಅನಿಸಿ ಇದನ್ನ ಮಾಡಿದ್ರಿ. ಈಗ ಒಂದೇ ಕಂಪನಿಯನ್ನ ನೀವು ಬಹಳ ದಿವಸದಿಂದ ನೆಚ್ಚಿಕೊಂಡಿರಿ, ಬೇರೆ ಕಡೆ ಎಲ್ಲರೇ ಮಾರ್ಕೆಟ್ ಮಾಡಬೇಕು ಅಂತ ಹೇಳಿ ಏನಾದ್ರೂ ಅಧ್ಯಯನ ಮಾಡಿರ ಹೆಂಗಂತ? ಇನ್ನ ಏನ್ ಮಾಡಿಲ್ಲ ಸರ್, ನಮಗ್ ಚಲೋ ಅನಿಸಿಲ್ಲ ಕೊಡಕತ್ತಿವ್ರಿ. ಇನ್ನು ಇವ್ರಿಗಿಂತ 10 ರೂಪಾಯಿ ಹೆಚ್ಚಿಗೆ ಬಿಡಿದ್ರು ಕೊಡ್ಬೋದು ಸರ್. ಈ ವರ್ಷ ಹೋಗಿ ಬಂದ್ ಮುಂದೆ ನಾವು ಮಾಲ ಇದು ಆಕೈತಪ್ಪ, ನಿಮ್ ಮಾತ್ ಬೇರೆ ಕೊಡ್ರಿ ಅಂತ ಮಾತ್ ಹುಡುಕ್ಯಾರ ಯಾರು ಹಚ್ಚಿಕೊಳ್ಳಂಗಿಲ್ಲ ಸರ್. ನಾವು ಒಂದ್ 10 ರೂಪಾಯಿ ಸೈ ಅಲ್ಲಿ ತುಟ್ಟಿ ಅಲ್ಲಿ ಕೊಟ್ಟಿವ್ ಅಂದ್ರಿ, ನಮ್ ಮಾಲ್ ಯಾವಾಗಾದ್ರೂ ಬಂದ್ ಅರ್ಥ ಸರ್, ರಾತ್ರಿಗೆ ಹೋಗ್ತಾರ ಧೈರ್ಯ ಇರ್ತದೆ ಸರ್. ಅಗ್ರಿಮೆಂಟ್ ಅಂದ್ರೆ ಏನು ಚಿಂತಿಲ್ರಿ, ನಾವ್ ಹೆಂಗ್ ಬೆಳೆದ್ರು ಹೋಗ್ತಾರ. ಅಗ್ರಿಮೆಂಟ್ ಇರ್ಲಿಕ್ಕಂದ್ರೆ ನಾವು ಸ್ವಲ್ಪ ಒಬ್ಬರು ಗಟ್ಟಿ ಹಂಗೆ ಹಾಕೊಂಡ್ರೆ ನಮಗ್ ಮೆಸ್ತಾರೆ. ಏ ಈ ವರ್ಷ 10 ರೂಪಾಯಿ ಅಲ್ಲಿ ಹೆಚ್ಚು ಸಿಕ್ತು ಕೊಟ್ಟಿವು, ಮರು ವರ್ಷ ನಮ್ಮ ಮಾಲ್ ವಾಲೆ ಅಂದ್ರೆ ಇವ್ ಬಂದ್ ಅದಕ್ಕೆ ಕಮ್ಮಿ ಕೇಳಕತ್ತಾನ್ರಿ. ಅದಕ್ಕಾಗಿ ಅವ್ ಅಂದಂಗ್ ಕೊಟ್ಟು ನಾವ್ ಅಲ್ಲೇ ಇದು ಮಾಡ್ತೀವಿ. ಇದಕ್ಕಾಗಿ ನಮ್ಗದ್ ಪಾಡ ಅನ್ಸೈತ್ರಿ. ಕೊಡ್ಬೋದ್ರಿ ಅವ್ ಏಕದಮ್ ಬಂದೆ, ಅವ್ 50 ಅಂದ್ರೆ 60 ಕೊಡ್ತಾನೆ, 70 ಕೊಡ್ತಾನೆ, ಇದೊಂದ್ ವರ್ಷ ಅನ್ಬೋದ್ರಿ ಮಾಲ್ ಕಮ್ಮಿ ಸಂಬಂಧ. ಮುಂದಿನ ಕಾವ್ ಮಾಲ ಬಾಳ ಆತ್ನವ್ ವಾಲ್ಯ ಅಂದ್ರೆ ನೀವು 20-20 ಕೇಳಕತ್ತಾನ್ರಿ. ಅದಕ್ಕೆ ಬ್ಯಾಡ, ನಮ್ಗೆ ಏನೊಂದ್ ರೇಟ್ ಅವ್ರು ಕೊಡ್ತಾರ ಆ ರೇಟಿನ ಮೇಲೆ ನಾವು ಕೊಡ್ತೀವಿ ಸರ್. ಈ ಊರೊಳಗಾಗ್ಲಿ ಅಥವಾ ಸುತ್ತಮುತ್ತಲಾಗ್ಲಿ ಕಪ್ಪು ದ್ರಾಕ್ಷಿ ನೀವ್ ಒಬ್ಬರೇ ಬೆಳೀತಿದ್ರ ಅಥವಾ ಬೇರೆ ಯಾರಾದ್ರೂ ಬೆಳೀತಾ ಇದ್ದಾರ? ನಮ್ಮೂರಾಗ ಇನ್ನೊಬ್ಬರದಾರ ಸರ್, ಕೊಕ್ರಿ ಅತ್ತೇನ್ ಅಂದಿವ್ರಿ, ಅವರೊಬ್ಬರೀ, ನಾವೊಬ್ಬರ ಅಟ್ಟರಿ. ನಮ್ಮಲ್ಲಿ ಯಾವ ಇಲ್ರಿ, ಅವ್ರು ಬಬಲೇಶ್ವರದವ್ರಿ, ನಮ್ಮಲ್ಲಿ ಬಂದ್ ಜಮೀನ್ ಇಡ್ದಾರೆ. ಅವ್ರ ಮಾಹಿತಿಯಿಂದ ಹಚ್ಚಿವ್ರೆ, ಹಚ್ಚೋದು ಅಟ್ಟ ಆತ್ರಿ, ನಮ್ ನಾವ ಸ್ವಂತ ನಾವ್ ಮಾಡ್ತೀವ್ರಿ. ಅವ್ರು ಏನ್ ಮಾಹಿತಿ ಹೇಳಿಲ್ಲ ಏನಿಲ್ರಿ, ಇಂಥ ಡೇಟಿಗೆ ಹಚ್ಚೋದು ಇಂಥ ಡೇಟಿಗೆ ಕಣ್ ಕಟ್ಟೋದು ಅಂತ ಹೇಳ್ಬಿಟ್ರಿ. ಅದ್ರ ಮ್ಯಾಲ ನಾವ್ ಹಂಗ ಇದು ಮಾಡ್ಕೊತ ನಾವು ಬಂದೇವ್ರಿ. ಅಂದ್ರೆ ಅವರು ನಮ್ಮ ಊರಾಗ ಅಂದ್ರೆ ವ್ಯಾಡ್ಯ ಪಡಾರಿ, ಮತ್ತೆ ಬೇರೆ ಕಡೆ ಅದಾವ್ರಿ, ನಮ್ಮಲ್ಲಿ ವ್ಯಾಡ್ಯ ಪಡಾರಿ. ಈಗ ನಿಮಗ ಚಾಟ್ನಿ ಮಾಡಂತವ್ರು, ಕಣ್ಣು ಕಟ್ಟಂತವ್ರು, ಏನು ಕೌಶಲ್ಯ ಇರುವಂತಹ ಒಂದೇನು ಕೂಲಿ ಆಳುಗಳು ಬೇಕು, ಎಲ್ಲರೂ ಸಮಯಕ್ಕೆ ಸರಿಯಾಗಿ ಸಿಗ್ತಾರಂತೀರಿ? ಸಿಗ್ತಾರೆ ಸರ್, ಸಿಗ್ತಾರೆ. ಅಡ್ವಾನ್ಸ್ ಹೇಳ್ಬೇಕು ಸರ್, ನಾವು ನಾಳೆ ಮಾಡ್ತೀವಿ ಇಂದ ಬಾ ಅಂದ್ರೆ ಬರಂಗಿಲ್ಲ ಸರ್. ಅವ್ರು ಅಡ್ವಾನ್ಸ್ ಹೇಳಿ ಇಂಥದ್ ನಿಮ್ಗೆ ರೇಟ್ ಬಗೆಹರಿಸಿ ನಾವು ಹಿಂಗೆ ಬರ್ಬೇಕಂದ್ರೆ ಬರ್ತಾರೆ. ಅವರು ಬೀಜಿ ಬಾಳಕತ್ತೆ ಸರ್, ಒಮ್ಮೆ ಬಂದ್ಬಿಡ್ತಾವಲ್ರಿ, ಕಣ್ಣು ಕಟ್ಟು ಅದು ಒಮ್ಮೆ ರೀ, ಚಾಟ್ನಿನೂ ಒಮ್ಮೆ ಬಂದ್ಬಿಡ್ತಾವ. ಆ ಹೊತ್ತಿನ ಲೇಬರ್ ಸಿಗಂಗಿಲ್ರಿ, ಪಡ ಇರ್ತಾವ್ರಿ, 10 ಎಕರೆ 20 ಎಕರೆ ಒತ್ತಾಟೆ. ನಾವು ಇಂದ ಡೇಟ್ ನೀವು ಮಾಡಿದ ಕಂಪ್ನಿಯವ್ರು ಕೊಟ್ಟಿರಲಿಲ್ಲ ಅವ್ರಿ, ಅವ್ರ ಮುಂದೆ ಆ ಪಡ ಮುಗ್ದಾಗ ಇಲ್ಲಿ ಬರೋರಿ. ಹಿಂಗಾಗಿ ಒಂದಿಟ್ಟು 4 ದಿನ ಹೆಚ್ಚಕಮ್ಮ ನಡೀರಿ ಸರ್, ಅಲ್ಲಿ ತನಕ ತಡ್ಕೊಂಡು ಅವ್ರ ಮುಗಿಯನ ಕರ್ಕೊಂಡು ಮಾಡ್ತೀರಿ ಸರ್. ಈ ನಮ್ಮ ಬಿಳಿ ದ್ರಾಕ್ಷಿಗೆ ಮತ್ತೆ ಕಪ್ಪು ದ್ರಾಕ್ಷಿಗೆ ವ್ಯತ್ಯಾಸ ಹೇಳಿದ್ರಿ ನೀವು, ಬಹಳ ಸೋಯ್ ಆಗ್ತದೆ ಇದು ಕಪ್ಪು ದ್ರಾಕ್ಷಿ ಬೆಳೆಸುವಂತದ್ದು ಅಂತ ಹೇಳಿ. ಇದನ್ನು ನೋಡಿಕೊಂಡು ನಿಮ್ಮ ಏನು ನೀವು ಬೆಳೆದಂತ ಒಂದು ದ್ರಾಕ್ಷಿಯನ್ನು ನೋಡಿಕೊಂಡು ಇದಕ್ಕೆ ಹೆಂಗ ರೇಟ್ ಬರ್ತಾ ಇದೆ, ನೀವು ಮಾರಾಟ ಮಾಡ್ತಾ ಇದ್ದೀರಿ, ಇದನ್ನ ನೋಡ್ಕೊಂಡು ಮತ್ತೆ ಯಾರಾದ್ರೂ ದ್ರಾಕ್ಷಿ ಹಾಕ್ತೀನಿ ಅಂತ ಹೇಳಿ ಬಂದಾರ? ಇಲ್ಲಿ ಬಿದ್ರಿಯವರು ನಮ್ ಸಂಬಂಧಿಕರಿ, ಅವ್ರು ನಮ್ ನೋಡೇ ಹೋಗಿ ಮಾಡ್ಯಾನ್ರಿ, 4-5 ಎಕರೆ ಮಾಡಿದ್ರು, ಚಲೋ ಅನ್ಸೈತ್ರಿ ಅವ್ಗು, ಚಲೋ ಮಾಡಿದ್ರಪ್ಪ. ನಮ್ಮ ಗಿಡ ಇದು ಅದ ಬಿದ್ರ ತಂದು ಸಹಿತ ಅವ್ಗ ನಾವು ಕೊಟ್ಟಿವ್ರಿ ಬೀಗರಿಗೆ, ಹಚ್ಚಿ ಅವ್ರು ಚಲೋ ಮಾಡ್ಯಾನ್ರಿ ಅವನು. ಈಗ ಅವನು ನಮ್ಮ ಕಂಪ್ನಿಗೆ ಹೋಗತ್ರಿ, ಅವನು ಚಲೋ ಆಗೈತ್ರಿ, ಅದನ್ನು ಅದನ್ನ ಮಾಡಿದ್ರಿ ಅವನು. ತಿನ್ನೋಕಾಯ್ದ್ರೆ ಮಾಡಿ ಮನ್ಯಾಗ ಜೋಡಾಳ ಇರ್ಬೇಕು ಸರ್, ಬಾಳ ದುಡಿಯವ್ರು ಇರ್ಬೇಕ್ರಿ, ಅಂದ್ರೆ ಲಾಭ ಆಕತ್ರಿ. ಎಲ್ಲ ನಾವು ಲೇಬರ್ ಮೇಲೆ ಮಾಡಿವ್ ಅಂದ್ರೆ ಅದು ಉಳಿಯಂಗಿಲ್ಲ ಸರ್ ಎಲ್ಲ. ಇದಕ್ಕಾಗಿ ಇದಕ್ಕೆ ನಮಗೆ ಕಬ್ಬು ಇದ್ದಂಗ ನೋಡ್ಸಿದೆ, ಒಂದಿಟ್ಟು ಗೊಬ್ಬರ ಹೆಚ್ಚು ಕಾಯಕತ್ರಿ, ಗೊಬ್ಬರ ಕಮ್ಮ ಆಕತಿ, ಅದ್ರಗತ್ತೆ ಲಾಸ್ ತೋರ್ಸಂಗಿಲ್ಲ. ಈ ಮತ್ತೆ ನಿಸರ್ಗ ಇದ್ರ ಮಳಿದು ಪಳಿದು ಅದ ಎಲ್ಲಾ ಪಿಕ್ಕಿಗೆ ತೊಟ್ಟುದರಿ, ತಿನ್ನುಕಾಯಿಗೆ ತೊಟ್ಟುದ, ಇದಕ್ಕೂ ತೊಟ್ಟುದರಿ. ಅದ್ ನಮ್ ಹಣಿ ಬರ್ ಸರ್, ಈ ವರ್ಷ ಒಂದ 4 ದಿನ ಪರ್ಕ್ ಸರ್, 4 ದಿನ ಹಿಂದಾದು ಪಡ ಸತ್ಯನಾಸದವ್ರಿ, ನಮ್ಮ ಮುಂದಾದು ಜ್ವಾಳದ ಕಳಟ್ ಕಾಳಾದು ಕಡೆಕಾಯ್ಬಿಟ್ಟುರಿ, ಹೂ ಇದ್ದು ಒಟ್ಟು ಕತ್ತರಿಸಿ ಬಿದ್ದುರಿ. ಅದಕ್ಕೆ ನಿಸರ್ಗ ಅವ್ರವ್ರ ಹಣಿ ಬರ್ ಸರ್. ಅದು ಈಗ ಹಣ್ಣಾಗಿರ್ತದೆ ಸರ್, ಈಗ ಹಣ್ಣಾಗಿ ನಾವು ಶುಗರ್ ಬಂದ್ಬಿಟ್ಟೈತ್ರಿ ಸರ್, 4 ಚಟ್ನಿ ಐತ್ರಿ ನಮ್ ಪಡ. ಒಂದು ಗಡುಗ ಮಿಂಚ ಮಳಿ ಆತಂದ್ರಿ, ವರ್ಷ ಮಾಡಿ ದೊಟ್ಟು ಹಣಿ ಹಾಕ ಸರ್. ಅದು ಅದ್ ನಿಸರ್ಗ ದೇವ್ರ ಕಾಪಾಡೋದ್ರಿ, ಅದನ್ನ ದೇವ್ರ ಮೇಲೆ ಡಿಪೆಂಡ್ ರೀ. ಮತ್ತೆ ಇದನ್ನ ಮಾಡೋ ಧೈರ್ಯದವನು ಬೇಕು ಸರ್, ಒಂದ್ ವರ್ಷ ಲಾಸ್ ಅವ್ರು ತಡ್ಕೊಂಡಂತ ಶಕ್ತಿ ಇರ್ಬೇಕ್ರಿ ಅವರಲ್ಲಿ. ಇಲ್ಲ ನಾವು ಹಚ್ಚಿ ಅದ್ರ ಮೇಲೆ ಡಿಪೆಂಡ್ ಆದಿವಿ ಅಂದ್ರೆ ಬಹಳ ಇಫೆಕ್ಟ್ ಐತ್ರಿ, ಒಮ್ಮೆ ಹೊಡೆದು ಬೀಳುದ ಸರ್. ಈಗ ಹೂ ಇಡ್ಸಿರ್ತೀವ್ರಿ, ಈ ಹೂ ಸತ್ ಓದ್ನವ್ರ ಮತ್ ಮುಂದ್ ಮರಿ ವರ್ಷ ಹೂ ಬಿಟ್ಟು ಕಾಯಾಗುತ್ತಾನ, ಇಲ್ಲಿ ಏನು ಇಲ್ಲಲ್ರಿ, ಬಂದ ಅಲ್ರಿ, ಅದೇನ್ ನೋಡು ಮತ್ತೊಂದು ಗೊಬ್ಬರ ಹಾಕಿ ಬೆಳೆಸ್ತಾನೆ ನನಗೆ, ಅದಕ್ಕೊಂದ್ ಡೇಟಿನ ಮೇಲೆ ಇರ್ತೈತ್ರಿ. ಹಿಂಗಾಗಿ ಅದಕ್ಕೆ ದ್ರಾಕ್ಷಿ ಹಚ್ಚಿದವ ಹಿಂದ ಅಮೌಂಟ್ ಪೆಂಡಿಂಗ್ ಇರ್ಬೇಕ್ರಿ, ಧೈರ್ಯನು ಬೇಕ್ರಿ, ರೊಕ್ಕಿದ್ದೊಬ್ಬ ಧೈರ್ಯ ಇರಂಗಿಲ್ರಿ. ಎಷ್ಟೋ ರೈತರು ಇದು ಆಗಾಕ ಒಂದು ಇದು ಆಗ್ಬಿಟ್ಟಾರ್ರಿ, ಅದಕ್ಕೆ ಯದಿವಾಡ್ಕರ್ ಇದ್ದವ್ರು ಜೀವ ಹಾನಿ ಮಾಡ್ಕೊಂಡ್ಬಿಟ್ಟಾರಿ. ಹಂಗ ಆ ಪರಿಸ್ಥಿತಿ ಒಳಗ್ ಬರ್ತಾವ್ರಿ. ಅದ್ ದ್ರಾಕ್ಷಿ ಹಚ್ಚಿದವ್ ಧೈರ್ಯ ಆಟ್ರಿ, ಧೈರ್ಯದವ. ಅದಕ್ಕೆ ಏನ್ ಬಂದ್ರು ತಡ್ಕೊಳ್ ಶಕ್ತಿ ಇರ್ಬೇಕ್ರಿ ಅವಾಗ, ಅಂದ್ರೆ ಅವಂಗೊಂದ್ ಬೆಲೆ ಸಿಗ್ತೈತ್ರಿ. ಈಗ ನಾವ್ ಹಚ್ಚಿ ಇವತ್ ಮತ್ತೊಬ್ರು ಹಚ್ಚಿ ಅವ್ ನಡುವ ಕಾಯಾಗ್ಲಾರ ಪಡ ಅಡಿ ಹೋಗ್ದಾರ ಎಷ್ಟೋ ಮಂದಿ. ಹಂಗಾರಿ ಅದಕ್ಕೊಂದ್ ಧೈರ್ಯ ಬೇಕ್ರಿ, ಅದಕ್ಕೊಂದ್ ಮಾಡೋದು ತರ ಬೇಕ್ರಿ ಅಂದ್ರ ಆಕೈತಿ ಸರ್. ದ್ರಾಕ್ಷಿ ಅಲ್ಲದೆ ಮತ್ತೆ ಏನೇನು ಬೆಳಿತಾ ಇದ್ರಿ ನೀವು? ಮತ್ತೆ ಕಬ್ ಮಾಡಿವ್ರಿ ಸರ್, ಕಬ್ ಮಾಡಿವು. ಮತ್ತೆ ಅದ್ರ ಕೂಡ ಹೈನುಗಾರಿಕೆ ಮಾಡಿವ್ರಿ. ನಾವು ಹೈನುಗಾರಿಕೆ ಮಾಡಿ ಸಂಕೋಲಾದಾಗ ಹೋಗಿ ಎಮ್ಮಿ ತಂದಿವ್ರಿ. ಹಿಂಗ ಸುಮ್ಮ ಅವ್ರು ಕೂಡ ಒಂದು ಮೇವು ಹಾಕೊಂಡ್ ಮೂರು ಹತ್ತು ಪದ್ಧತಿ ಇಟ್ಟಿವ್ರಿ ಅವ್ಕ ಮೇವು ಹಾಕೋದು. ಅದ್ರ ಮ್ಯಾಲ ಅವು ಏನ್ ನಮಗೆ ಒಂದ್ ಎರಡು ಎಕರೆ ಹೊಲದ ಉತ್ಪನ್ನ ಉತ್ಪನ್ನ ಕೊಡ್ತಾವ್ರಿ. ಅದ್ರ ಏನ್ ದಾವಂತಿಲ್ಲ ಸರ್, ಮೂರ್ ಹೊತ್ತು ಕೆಲಸ ಮಾಡ್ತಿವ್ರಿ ಅವ್ಕ. ಮುಂಜಾನೆ ಹೆಂಡಿ ಮಾಡಿ ಮೇವು ಹಾಕಿದೀವಿ ಅಂದ್ರಿ ಮುಸುರಿಟ್ಟೆ, ಹೊಳಿ ಮಧ್ಯಾಹ್ನಕ್ ನೀರ್ ಕುಡಿಯಾಗ ಒಮ್ಮೆ ನೀರ್ ಕುಡ್ತಾವ್ರಿ, ಹೊಳಿ ಮತ್ತೆ ಸಂಜೆಕ್ಕೆ ಮೂರ್ ಹೊತ್ತು ಮೇವು ಹಾಕ್ತಿವ್ರಿ. ಅದ್ರಿಂದ ಗೊಬ್ಬರ ಲಾಭ್ರಿ, ಕರ ಮರಿ ಲಾಭ್ರಿ, ಹೈನ್ ಲಾಭ್ರಿ. ಅದು ಇನ್ನೆಲ್ಲ ಲೆಕ್ಕ ತೆಗೆದ್ರೆ ಒಂದ್ ಎರಡ್ ನಾಲ್ಕು ಎಕರೆ ಉತ್ಪನ್ನದಟ್ಟ ಉತ್ಪನ್ನ ಬರ್ತದೆ ಸರ್. ಗುದ್ದಾಟ ಮಾಡಿದ್ರ ಸರ್ ಕರ ಮರಿ ಲಾಭ್ರಿ. ಹೆಂಡಿ ಬಾಳ ಹೆಚ್ಚಿಂದಲ್ರಿ ಗೊಬ್ಬರ. ಈಗ ನಮ್ಮ ಹೊಲಗಳಿಗೆ ನಮ್ಮ ಹತ್ತು ಎಕರೆ ಈಗ ತುಂಬಿ ಮತ್ತೆ ಎಲ್ಲಿ ಹಾಕೊಂಡು ಅನ್ನೋಕೆ ತಯಾರಾಯ್ತಾರೆ. ಅದು ಬಾಳ ಹೆಚ್ಚಿಂದ್ರಿ ಹೈನುಗಾರಿಕೆ ಒಳಗೆ. ಹೈನುಗಾರಿಕೆ ಒಳಗೂ ನಾನಾ ತರ ಈ ಕುರಿ ಸಾಗಾಣಿಕೆ ಬಂದವ್ರಿ. ನಮ್ಗೆ ಎಮ್ಮಿದ ಪಾಡ ಎಮ್ಮಿ ಮಾಡಿವ್ರಿ ಸರ್. ದ್ರಾಕ್ಷಿ ಕೂಡ ಎಮ್ಮಿ ಉಳಿದ ಕಬ್ ಮಾಡ್ಕೊಂಡ್ಬಿಟ್ಟಿವ್ರಿ. ಕಬ್ಬಿಂದ ಏನಾದ ಹಂಗ ಒಂಥರ ಹಂಗ ಹೊಂಟ ಬಿಟ್ಟೈತಿ. ಹೈನುಗಾರಿಕೆ ದ್ರಾಕ್ಷಿಗೆ ಎರಡು ಒತ್ತು ಕೊಟ್ಟ ಕೆಲಸ ಮಾಡ್ತೀರಿ ಸರ್. ಯಾವ ತಳಿ ಅದಾವ ನಿಮ್ಮಲ್ಲಿ ಹಿಂಡು ದನಗಳು? ಮುರಾದ ತಳಿ ಇದಾವ್ರಿ, ಮುರಾದ ತಂದಿವ್ರಿ. ಅವು ಇಲ್ಲಿ ಎಲ್ಲಿ ತುಟ್ಟಿ ಹಾಕಾವತ್ತೇಳಿ ಸಾಂಕೋಲಾಕ ಹೋಗಿ ತಗೊಂಬಂದಿವ್ರಿ ಸರ್. ಅಲ್ಲಿ ತಗೊಂಬಂದಿವ್ ನಮ್ಗೆ ಚಲೋನ ಹೊಂಟವ್ರಿ. ಹಿಂಡಾಕೂ ಚಲೋ ಅದಾವ್ರಿ, ಎಲ್ಲಕ್ಕೂ ಚಲೋ ರೀ. ಮತ್ತೆ ಹಿಂದ ಹೆಣ್ಮಕ್ಳು ಇಲ್ಲಿ ಗಂಡ್ಮಕ್ಳು ಇಲ್ಲಿ ಸಾತ್ ಮನುಷ್ಯ ಇದ್ದಂಗೆ ಸರ್. ಬಾತ್ ಮುಂದೆ ಆದ್ರೆ ಹಿಂದ್ ಬೆನ್ನತ್ತು ಅಂತ ತಳಿ ರೀ ಅದು. ಎಮ್ ಎಟ್ಟು ಇದು ದಾನ್ಲಿ ಇಲ್ರಿ. ಹಿಂಡಾಕು ಹಂಗಾರಿ, ಮೇವು ತಿನ್ನಾಕು ಹಂಗಾರಿ. ಸಾಚ ಸಂಬಂಧ ಚಲೋ ಹತ್ತಣ ಮಾಡಿವ್ರಿ, ನಮ್ಗೆ ಚಲೋ ಅನಿಸೈತ್ರಿ. ಈಗ ಏನು ಹಾಲು ಉತ್ಪಾದನೆ ಆಗ್ತದೆ, ಎಷ್ಟು ಹಾಲು ಉತ್ಪಾದನೆ ಆಗ್ತದೆ, ಮತ್ತೆ ನೀವು ಎಲ್ಲಿ ಯಾರಿಗೆ ಹಾಕ್ತಾ ಇದ್ದೀರಿ? ನಾವು ಇಲ್ಲಿ ದೇವ್ರಗಣ್ಣೂರ್ ನಮ್ಮಲ್ಲಿ ಇದು ಇಲ್ರಿ, ಡೇರೆ ಇಲ್ಲ ಸರ್. ದೇವ್ರಗಣ್ಣೂರ್ಗೆ ಹೋಗಿ ಹಾಕ್ತಿವ್ರಿ ಸರ್. ಅದು ನಮ್ಗೆ ಪ್ಯಾಟ್ ಬಿದ್ದಂಗೆ ರೊಕ್ಕ ಹಾಕತ್ರಿ, ಅದು ಬೋನಸ್ ಬರ್ತೈತ್ರಿ. ನಾವು ಏನೋ ಇದು ಇದ್ದಾಗ ಒಬ್ಬ ಗೌಳಿಗೆ ಏನೋ ಬರ್ತಾನ್ರಿ, ಗೌಳಿಗೆ ಹಾಕ್ತಿವ್ರಿ ಲಾಸ್ ಆಗತ್ರಿ. ಯಾಕಂದ್ರೆ ರೇಟ್ ಕಮ್ಮಿ ತೊಗೊತಾನ್ರಿ, ಕಾಟ ಹೊಡುತ್ತಾನೆ. ಹಿಂಗಾಗಿ ಅದಕ್ಕೆ ಕಮ್ಮ ಅಂದ್ರೆ ಇದಕ್ಕೆ ಕೊಟ್ಟದ ಸ್ವಲ್ಪ ಲಾಭ ಆಕತ್ರಿ. ನಮ್ಮ ದಿವಸಕ್ಕೆ 25-30 ಹಾಕಿವ್ರಿ, ಮೂರು ಎಮ್ಮಿ ರೀ, ಎರಡು ಹೊತ್ತು ಹಾಕ್ತಾರಿ. ಇದರ ಮೇಲೆ ಮಗ್ಲ ಆಕಳಿಂದ ಜವಾರಿ ಆಕಳದವ್ರಿ, ಅವನೇ ನಾವು ಮನೆಗೆ ಉಂತೀವ್ರಿ. ಈ ಎಮ್ಮಿ ನಾಲ್ಕು ಎಮ್ಮಿ ಅದನ್ನ ಡೈರೆಕ್ಟ್ ಹಾಕ್ತಿವ್ರಿ ಸರ್. ಎಮ್ಮಿದು ಚಲೋ ಅನಿಸೈತ್ರಿ ನಮ್ಗೆ. ಅಂದ್ರೆ ಎರಡು ತರದ ಏನ್ ಮಾಡಿರಿ, ಕಾಲಾಗ ಕಾಂಕ್ರೀಟ್ ಮಾಡಿ ಅದ್ರ ಜ್ವಲ್ಗಳು ಎಲ್ಲ ತೊಳೆದಿದ್ದು, ಸಟ್ ತೊಳೆದಿದ್ದು, ಉಚ್ಚಿದ್ದು ಎಲ್ಲ ಹೋದ ತಿಪ್ಪಿಗೆ ಸ್ಟಾಕ್ ಹಾಕ ಸರ್. ಅಲ್ಲೊಂದು ಹಾಫ್ ಎಚ್ ಮೋಟರ್ ಇಂದ ಪೈಪ್ ಲೈನ್ ಕನೆಕ್ಷನ್ ಕೊಟ್ಟಿವ್ರಿ. ಕಬ್ಬಿಗೆ ಆತು, ದ್ರಾಕ್ಷಿಗೆ ಆತು, ಅದೆಲ್ಲ ಹೋಗ್ಬಿಡ್ತೈತ್ರಿ. ಅದು ಒಂದ ಲಾಭ ರೀ. ಅದಕ್ಕೆ ತೆರಿ ಹುಳ ಹುಳ ತಯಾರಾಕವ್ರಿ. ಆ ಹುಳ ತಯಾರಾಗಿ ಪೀಕ್ ನಾವು ಏನಾದ್ರೂ ತಪ್ಪಲಿ ಯಾವ ಗಿಡ ತಪ್ಪಲಿ ಬಡ್ಡೆ ಅಂತ ಇನ್ನು ಸರಿಸಿ ನೋಡ್ರಿ, ಆ ಹುಳ ಇದ್ದೇ ಐತ್ರಿ. ಕಬ್ಬಿನ ಪಡ್ದಾಗ ಹೋಗಿ ಕೆದ್ರಿ ನೋಡ್ರಿ, ಹುಳ ಐತೈತ್. ಅದನ್ನೆಲ್ಲ ತಿಂದು ಮಣ್ಣು ಮಾಡಿ ಗೊಬ್ಬರ ಕೊಡು ತಾಕತ್ ಐತ್ರಿ. ಅದು ನಾವು ಬಾಳೆ ಹೆಚ್ಚಿನ ಸರ್. ಈಗ 4 ವರ್ಷದಿಂದ ಒಟ್ಟ ಪಡ್ದಾಗ ಹೋದ್ರೆ ಎಲ್ಲಿ ನೋಡ್ತೇ ಅಲ್ಲಿ ಹುಳಾನ ರೀ, ಹಂಗ ತಯಾರಾಗಿತ್ತು. ಏನ್ ಹಾಕಿ ಉಪಯೋಗ ಇಟ್ಟು ಬೆಳಸಾಕ ಕತ್ತಲು ಬಿದ್ದಿತ್ರಿ ಒಳಗೆ. ಓ ಮಳೆ ಅವಕಾಳ ಮಳಿ ಗಾಳಿ ಅದನ್ನ ಮಣಿ ಬಾರಿ ಪಡಾನ ಅರ್ಧ ಪಡ ಬಿತ್ತರಿ, ಹೊಟ್ಟು ಬೆಳೆದಿತ್ರಿ ಸರ್. ಅದಕ್ಕೇನು ಇಲ್ಲಿ ನೋಡ್ರಿ, ಹಾಫ್ ಎಚ್ ಪಿ ಮೋಟರ್ ಇದು ಎಂಜಲ್ ಬೆಳೆದದ್ದು, ಅದ್ ಕನೆಕ್ಷನ್ ಕೊಟ್ಟದ್ ಹಂಗ ಬೆಳೆದ್ ಬಿಟ್ಟಿತ್ರಿ. ಬಹಳ ಬೆಳೆದಿತ್ರಿ. ಎಲ್ಲಾರು ಯಾವ ಗೊಬ್ಬರ ಹಾಕಿ ಯಾವ ಗೊಬ್ಬರ ಹಾಕಿ ಅಂದ್ರೆ, ನಾ ಏನು ಹಾಕಿಲ್ರಿ. ಡಿ ಎ ಪಿ ಇದು ಯೂರಿಯಾ ಇದನ್ನ ಸ್ವಲ್ಪ ಹಾಕಿ ಪೊಟ್ಯಾಸ್ ಹಾಕಿದಿವ್ರಿ. ಅದ್ರ ಮೇಲೆ ಅದಕ್ಕಿಂತ ಹೆಚ್ಚು ಅದನ್ನ ಒಂದ್ ಪಾಲ್ ಹಾಕಿದ್ರೆ ಎರಡು ಪಾಲ್ ಇದನ್ನ ಬಿಡೋರು ನೀರಾಗ. ಮೋಟರ್ ಚಾಲು ಆಯ್ತಾರ ಡ್ರಿಪ್ನಾಗ ಕನೆಕ್ಷನ್ ಕೊಟ್ಬಿಡೋರು. ಅದ್ರದಿಂದ ಬಾಳಿ ನಾಟ್ ನೆಟ್ ಬಂದಿತ್ತು, ಗಿಡ ವಜ್ಜಾಗಿ ಗಾಳಿಗೆ ಬಿದ್ದು ಬಿಡ್ತು ಸರ್. ಹಿಂಗಾಗಿ ನುಕ್ಸಾನ ಆದ್ರೂ ನಮ್ಗೆ ಅರ್ಧ ಪಡ ಇದ್ರು ಮರಿ ವರ್ಷ ಏಕ ಪಡ ಬತ್ತರಿ, ಮತ್ತೆ ಚಲೋ ಆತ್ರಿ. ಅದು ನಾವು ತೆಗೆದಿವ್ರಿ. ಈಗ ಅದನ್ನ 2 ವರ್ಷ ಇಟ್ಟ ಈ ಕಬ್ಬಿಗೆ ಅದಾಯ್ತು ನೋಡ್ರಿ ಕನೆಕ್ಷನ್. ಈಗ ಮೋಟರ್ ಆಪ್ಚೊಂಡ್ರಿ ಕಬ್ಬಿಗೆ ಚಾಲು ಆಯ್ತ್ರಿ. ನಾವು ಅಟ್ಟಿದ್ದು ನಮಗೆ ಅದು ಅನಿಸೈತ್ರಿ. ನನ್ನದು ಅದು ಬಾಳ ಲಾಭ. ನೀರಾವರಿ ಹೆಂಗಾಗ್ತದೆ ನಿಮ್ಮಲ್ಲಿ? ಏನ್ ಬೋರಿನ ಮೇಲೆ ಐತ್ರಿ ಸರ್, ಕಿನಾಲ್ ಹೋಯ್ ಸರ್. ಕಿನಾಲ್ ನೀರು ತಳಗ ನಮ್ ಬಾಯಿನ್ಗಳದವ್ರಿ, ಕಿನಾಲ್ ಹೋದವ್ರಿ. ಕಿನಾಲ್ ನೀರಿನ ನಮ್ಮ ಭೂಮಿಗೆ ಹಸುವಂಗಿಲ್ರಿ. ಅದು ನಮ್ಮಲ್ಲಿ ಕಿನಾಲ್ ಹಡ್ಡಿ ಗುಮ್ಮಿಗೆ ನೀರು ಹೋದು ಮುಂದಿನ ಭೂಮಿಗೆ ಹೊಕ್ಕತ್ರಿ. ನಾವು ಪೈಪ್ ಲೈನ್ ಮಾಡಿ ಬೋರ ನಮ್ಗೆ ಚಲೋ ಆಗ್ಯಾವ್ರಿ ಸರ್. ಈಗ ಮೊನ್ನೆ ಒಂದು 15 ದಿನ ಮುಂದೆ ಬೋರ್ ಹಾಕಿನಿ, 15 HP ಮೋಟರ್ ನೀರು ಹೋಗ್ತೈತ್ರಿ ಬೋರ್. ಆ ನೀರನ್ನ ಎಲ್ಲ ಕಡೆ ಸಪ್ಲೈ ಹಾಕತ್ರಿ. ಎರಡು ಬೋರ್ ಅದಾವ್ರಿ ಸರ್, ಬಾಯಿ ಐತಿ. ನೀರಿನ ಅನುಕೂಲ ಭಾಳ ಐತಿ ಸರ್. ಏನ್ ನಮ್ ಕಿನಾಲ್ ಆತ್ರಿ, ನೀರಿನ ಭಾಳ ಅನುಕೂಲ. ಅಂದ್ರ ಕೆನಾಲ್ ಇರೋದ್ರಿಂದ ನಿಮ್ಮ ಬೋರ್ವೆಲ್ ಸಹಿತ ಅಂತರ್ಜಲದ ಮಟ್ಟ ಏನ್ ಹೆಚ್ಚಾಗಿದೆ, ಅದರಿಂದ ಕೂಡ ನಿಮ್ಗೆ ಅನುಕೂಲ ಆಗ್ಯದ ಅಂತೀರಿ? ಅದರಿಂದ ಸರ್, ಕಿನಾಲ್ ಆಗೋಕ್ಕಿಂತ ಮೊದಲು ನಮ್ಮ ಬೋರ್ಗಳು ಇದ್ರು ಸರ್, ಒಂದ್ 5 ನಿಮಿಷ ಹೋಗುದಿಲ್ಲ, 10 ನಿಮಿಷ ಬಂದಿರು ಕಟ್ ಮಾಡ್ಬೇಡ ಸರ್. ಈಗ 15 HP ಮೋಟರ್ ಏಕ ಹೊಡ್ತಾವ್ರಿ. ಕಿನಾಲ್ ಪುಣ್ಯ ಸರ್ ನಮ್ಗೆ ಉಳಿದಕ್ಕಿಂತ. ಕಿನಾಲ ಬಹಳ ನಮ್ಮ ಊರಿಗೆ ಕಿನಾಲ್ ಬಂದಿಂದ ಇಟ್ಟು ಇಂಪ್ರೂವ್ ಆಗಿ ನಮ್ಮ ಎಲ್ಲಾ ರೈತರು ನಮ್ಮೂ ಇಲ್ಲಿ ಎಲ್ಲಾ ಪರಿಸ್ಥಿತಿ ಹಂಗಿದ್ದು ರೀ. ಏನ್ ಕಿನಾಲ್ ಆತ್ರಿ ಬಹಳ ಇಂಪ್ರೂವ್ ಆತ್ರಿ. ಇದು ಎಷ್ಟು ವರ್ಷದ ಮಾತಿದು?

ಮಳಿ ಬಂದ ಚಿನ್ನದ ಮಳಿ ಬಂದ ಮ್ಯಾಲ ಮೋತಿ